ಬಾಧಿಸೋ ಸಾಧ್ಯತೆ ಜಾಸ್ತಿ. ಆ ನಿಟ್ಟಿನೊಳಗೆ ಇವತ್ತು ಸಮಗ್ರ ಕೀಟ ನಿರ್ವಹಣೆ ಕುರಿತಂತೆ ನಾವು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ನಾವು ಬೆಳೆದ ಪೈರು ನಮ್ಮ ಕೈಗೆ ಬರಬೇಕು ಅಂತಂದ್ರೆ ಕೀಟಗಳ ನಿರ್ವಹಣೆ ಮಾಡಬೇಕಾಗ್ತದೆ. ಅದರಲ್ಲಿ ಸಾಕಷ್ಟು ಪದ್ಧತಿಗಳಿವೆ. ಸಮಗ್ರ ಕೀಟ ನಿರ್ವಹಣೆ ಅಂದ್ರೆ ಏನು, ಈ ಬಗ್ಗೆ ಇವತ್ತು ವಿಸ್ತೃತ ಮಾಹಿತಿ ಮಾಡಿಕೊಡ್ಲಿಕ್ಕೆ ಇಂದೂಧರ್ ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಇಂದೂಧರ್ ಹಿರೇಮಠ ಅವರು ಧಾರವಾಡದ ವಾಲ್ಮೀ ಜಲ ಮತ್ತು ನಿರ್ವಹಣೆ ಸಂಸ್ಥೆ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ರೈತ ಬಾಂಧವರೇ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಇಂದೂಧರ್ ಹಿರೇಮಠ. ನಮಸ್ಕಾರ ಶರಣ ಬಸವ ಚೋಳಿನ್ ಸರ್ ಅವರಿಗೆ. ಇಂದೂಧರ್ ಹಿರೇಮಠ ಅವರೇ, ಇವತ್ತ ನಮ್ಮ ರೈತ ಬಾಂಧವ ಸಾಕಷ್ಟು ಕಷ್ಟ ನಷ್ಟಗಳನ್ನ ಎದುರಿಸುವಂತಾಗಿದೆ. ಯಾಕಂದ್ರೆ ವಿಶೇಷವಾಗಿ ಒಣ ಬೇಸಾಯ ಮಾಡ್ತಾ ಇರುವಂತಹ ರೈತನಿಗೆ ಮಳೆ ಮೇಲೆ ಅವಲಂಬಿತ ಆಗ್ತಾನೆ. ಇವತ್ತು ಮಳೆ ಆದ್ರೆ ಪೀಕು, ಆಮೇಲೆ ಕೈಗೆ ಪೀಕ್ ಬಂದಾಗ ಮಳೆ ಬಂದ್ರೆ ಇನ್ನೂ ಕಷ್ಟ. ಹೀಗಾಗಿ ಸಾಕಷ್ಟು ತೊಂದರೆಗಳು ಇದೆ. ಮಳೆ ಬಂದಾಗ ಅದನ್ನ ನಾವು ಪೀಕನ್ನ ನಿರ್ವಹಣೆ ಮಾಡಬೇಕಾಗ್ತದೆ, ಪೈರನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ಸಂಕಷ್ಟಗಳು ಇರುವ ಮಧ್ಯನೇ ಈ ಕೀಟಗಳ ಬಾಧೆ ಕೂಡ ನಮ್ಮ ರೈತನಿಗೆ ತೊಂದರೆ ಕೊಡ್ತಾ ಇದೆ. ಆ ನಿಟ್ಟಿನೊಳಗೆ ಸಮಗ್ರ ಕೀಟ ನಿರ್ವಹಣೆ ಅಂದ್ರೇನು, ಈ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ವಿಸ್ತೃತ ಮಾಹಿತಿಯನ್ನು ಕೊಡಬಹುದಾ? ತಾವು ಹೇಳಿದಂಗೆ ರೈತನಿಗೆ ಬೆಳೆ ಬೆಳೆಯೋದ್ರೊಳಗೆ ಸಾಕಷ್ಟು ಸಮಸ್ಯೆಗಳು ಅದಾವ. ಅದರೊಳಗೆ ಮುಖ್ಯವಾಗಿ ಕೀಟಗಳ ಬಾಧೆ, ರೋಗಗಳ ಬಾಧೆ, ಕಳೆಗಳ ಬಾಧೆ ಕಂಡು ಬರ್ತಾ ಇದೆ. ಇವುಗಳನ್ನೆಲ್ಲ ಸೇರಿಕೊಂಡು ಬೆಳೆಗೆ ಬರತಕ್ಕಂತ ಪೀಡೆಗಳು ಅಂತ ಹೇಳ್ತೀವಿ. ಇವತ್ತಿನ ದಿವಸ ನಾವು ಮುಖ್ಯವಾಗಿ ಕೀಟ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು, ನಿಮ್ಗೆಲ್ಲ ಗೊತ್ತಿದ್ದಂಗ ಸಮಗ್ರ ಕೀಟ ನಿರ್ವಹಣೆನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳ್ಕೊಬೇಕಾಗ್ತದೆ. ಸ್ವಾತಂತ್ರ್ಯ ಬಂದ ನಂತರ ಜನಸಂಖ್ಯೆಗೆ ಆಧಾರವಾಗಿ ಆಹಾರ ಭದ್ರತೆ ಒದಗಿಸುವ ಸಂಬಂಧ ಅನೇಕ ಆವಿಷ್ಕಾರಗಳು ಬಂದವು. ಅದರೊಳಗೆ ಮುಖ್ಯವಾಗಿ ಹೈಬ್ರಿಡ್ ತಳಿಗಳು ಬಂದವು. ಈ ಹೈಬ್ರಿಡ್ ತಳಿಗಳಿಗೆ ಇಳುವರಿ ಹೆಚ್ಚು ಮಾಡಬೇಕಂದ್ರೆ ಕೃಷಿ ಪರಿಕರಗಳ ಅವಶ್ಯಕತೆ ಹೆಚ್ಚಾಯಿತು. ಅದರಲ್ಲಿ ಮುಖ್ಯವಾಗಿ ರಸಗೊಬ್ಬರಗಳ ಬಳಕೆ ಹೆಚ್ಚಾಯಿತು. ಮುಖ್ಯವಾಗಿ ರಸಗೊಬ್ಬರದೊಳಗೆ ಮತ್ತು ಯೂರಿಯಾ ಗೊಬ್ಬರದ ಬಳಕೆ ಹೆಚ್ಚಾಯಿತು. ಈ ಯೂರಿಯಾ ಗೊಬ್ಬರಗಳ ಬಳಕೆ ಹೆಚ್ಚಾದಂಗ ಎಲಿ ಮೃದುತ್ವ ಹೆಚ್ಚಾಯಿತು. ಮೃದುತ್ವ ಹೆಚ್ಚಾದಂಗಲ್ಲ ಕೀಟಗಳ ಬಾಧೆ ಹೆಚ್ಚಾಯಿತು. ಈ ಕೀಟಗಳ ಬಾಧೆ ಹೆಚ್ಚಾದಂಗಲ್ಲ ರಾಸಾಯನಿಕ ಕೀಟನಾಶಕಗಳ ಬಳಕೆ ಹೆಚ್ಚಾಯಿತು. ಈ ರಾಸಾಯನಿಕ ಕೀಟಗಳ ಬಾಧೆ ಹೆಚ್ಚಾದಂಗಲ್ಲ ಮತ್ತೆ ನಮ್ಗೆ ಅನೇಕ ಸಮಸ್ಯೆಗಳು ಉದ್ಭವ ಆದವು. ಈ ರಾಸಾಯನಿಕ ಕೀಟನಾಶಕಗಳ ಬಳಕೆ ಮಾಡಬೇಕಂದ್ರ ಅತಿಯಾದ ರಾಸಾಯನಿಕಗಳ ಬಳಕೆ ಆದಾಗ ಅವು ಕೀಟನಾಶಕಗಳಿಗೆ ಕೀಟಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡವು. ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಂಡಾಗ ಮತ್ತೊಂದು ಸಮಸ್ಯೆ ಉದ್ಭವ ಆಯಿತು. ರೈತರು ಹೆಚ್ಚೆಚ್ಚಿಗೆ ರಾಸಾಯನಿಕ ಕೀಟನಾಶಕಗಳನ್ನ ಬಳಕೆ ಹೆಚ್ಚು ಮಾಡಕತ್ತಿದ್ರು. ವಿಜ್ಞಾನಿಗಳು ಹೇಳ್ತಕ್ಕಂತ ಪ್ರಮಾಣಕ್ಕಿಂತನೂ ಕೀಟನಾಶಕಗಳ ಬಳಕೆಯನ್ನ ಹೆಚ್ಚು ಮಾಡಕತ್ತಿದ್ರು. ಸೊ ಕೀಟನಾಶಕಗಳ ಬಳಕೆ ಹೆಚ್ಚಾಯ್ತು, ಇದು ಹೆಚ್ಚಾದಂಗಲ್ಲ ಖರ್ಚು ಹೆಚ್ಚಾಯ್ತು. ಖರ್ಚು ಹೆಚ್ಚಾದಾಗಲ್ಲ ರೈತರಿಗೆ ಬರತಕ್ಕಂತ ಆದಾಯ ಕಡಿಮೆ ಆಯ್ತು. ಇಷ್ಟಾದ ಮೇಲೆ ಸಹ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಸಾಕಷ್ಟು ಪರಿಸರ ವಾತಾವರಣ ಅದ ಮೇಲೆ ಪರಿಣಾಮ ಬೀರಕತ್ತೆ. ಮಾನವನ ಮೇಲೆ ಸಾಕಷ್ಟು ದುಷ್ಪರಿಣಾಮ, ಪ್ರಾಣಿಗಳ ಮೇಲೆ ದುಷ್ಪರಿಣಾಮಗಳು, ಪಕ್ಷಿಗಳ ಮೇಲೆ ದುಷ್ಪರಿಣಾಮ ಆಗತ್ತೆ. ಸೊ ಇವೆಲ್ಲ ಸಮಸ್ಯೆಗಳಿಗೆ ಹಂಗಾರ ಪರಿಹಾರ ಏನು, ಹಂಗಾರೆ ಕೀಟಗಳು ಬಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕನ ನಾವು ಇವತ್ತು ಸಮಗ್ರ ಕೀಟ ನಿರ್ವಹಣೆ ಬಗ್ಗೆ ಚರ್ಚೆ ಮಾಡೋಣ. ಸಮಗ್ರ ಕೀಟ ನಿರ್ವಹಣೆ ಅಂದ್ರ ಕೇವಲ ರಾಸಾಯನಿಕ ಬಳಸೋದಷ್ಟೇ ಅಲ್ಲ, ಬೇರೆ ಬೇರೆ ಪದ್ಧತಿಗಳು, ಬೇರೆ ಬೇರೆ ಒಂದು ಘಟಕಗಳನ್ನ ಅಳವಡಿಸಿಕೊಂಡು ನಾವು ಕೀಟಗಳನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಸಮಗ್ರ ಕೀಟ ನಿರ್ವಹಣೆ ಅಂತ ಹೇಳ್ತೀವಿ. ಈಗ ಅಂದ್ರೆ ಸಮಗ್ರ ಕೀಟ ನಿರ್ವಹಣೆ ಬಗ್ಗೆ ನೀವು ಸೂಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಕೀಟ ನಿರ್ವಹಣೆ ಮಾಡೋದು ಏನು ಸರಿ, ಸಮಗ್ರ ಕೀಟ ನಿರ್ವಹಣೆ ಮಾಡೋದು ಯಾಕೆ ಮಾಡಬೇಕು? ಯಾಕಂದ್ರೆ ಇವತ್ತು ಸಮಗ್ರ ಕೀಟ ನಿರ್ವಹಣೆ ಮಾಡೋದ್ರಿಂದ ಭೂಮಿಗೆ ಆಗೋ ತೊಂದರೆಯನ್ನು ತಪ್ಪಿಸಬಹುದು, ಹಾಗೇನೆ ರೈತನ ಆದಾಯದಲ್ಲಿ ಆಗೋ ತೊಂದರೆಯನ್ನು ತಪ್ಪಿಸಬಹುದು. ಆಮೇಲೆ ಮುಖ್ಯವಾಗಿ ಯಾಕಂದ್ರೆ ಹೆಚ್ಚು ಖರ್ಚು ಬಂದ್ರೆ ಬರುವಂತ ಪೀಕ್ ಮೇಲೆ ಅದರ ಸಮಯ ಬಿಡುತ್ತದೆ, ಹಿಂಗಾಗಿ ಲಾಭ ಜಾಸ್ತಿ ಆಗುವುದಿಲ್ಲ. ಆ ನಿಟ್ಟಿನೊಳಗೆ ಈ ಸಮಗ್ರ ಕೀಟ ನಿರ್ವಹಣೆಯಿಂದ ಲಾಭ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಇದು ಸಮಗ್ರ ಕೀಟ ನಿರ್ವಹಣೆ ಯಾಕೆ ಮಾಡಬೇಕು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಸಮಗ್ರ ಕೀಟ ನಿರ್ವಹಣೆಯನ್ನ ಯಾಕೆ ಮಾಡ್ಬೇಕಂದ್ರ ಈಗ ರೈತರಿಗೆ ಖರ್ಚು ಕಡಿಮೆ ಮಾಡ್ಲಿಕ್ಕೆ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಈ ಕೇವಲ ರಾಸಾಯನಿಕ ಔಷಧಗಳಿಂದ ಕೀಟಗಳ ನಿರ್ವಹಣೆ ಆಗ್ತಾ ಇಲ್ಲ, ಇದು ಮುಖ್ಯ ಕಾರಣ. ರೈತನ ಆದಾಯ ಹೆಚ್ಚು ಮಾಡ್ಲಿಕ್ಕೆ ಸಮಗ್ರ ಕೀಟ ನಿರ್ವಹಣೆ ಮಾಡಬೇಕು, ಮತ್ತು ಕೀಟಗಳ ಒಂದು ಸಮಗ್ರವಾಗಿ ಹತೋಟಿ ಮಾಡಲಿಕ್ಕೆ. ಈ ಕೆಲವೊಮ್ಮೆ ಏನಾಗಿದೆ, ಕೀಟನಾಶಕಗಳೇ ಔಷಧವಾಗಿಬಿಟ್ಟವು ಕೀಟಗಳಿಗೆ, ಹಾಗಾಗಿ ಅವು ಹತೋಟಿಗೆ ಬರ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕಾದಂತಹ ಪ್ರಮೇಯ ಬರ್ತಾ ಇದೆ. ಖರ್ಚು ಕಡಿಮೆ ಮಾಡೋಕೆ ನಾವು ಈಗ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಮುಖ್ಯವಾಗಿ ನಾವು ಎಲ್ಲರೂ ಈಗ ಪರಿಸರದೊಳಗೆ ಇರುವುದರಿಂದ ನಮ್ಮ ಆರೋಗ್ಯ ರಕ್ಷಣೆ ಬಹಳ ಮಹತ್ವದ್ದಾಗಿರುವುದರಿಂದ ನಾವು ಈ ಸಮಗ್ರ ಕೀಟ ನಿರ್ವಹಣೆಯನ್ನು ನಾವು ಮಾಡಲೇಬೇಕಾಗ್ತದೆ. ಈಗ ಈ ಸಮಗ್ರ ಕೀಟ ನಿರ್ವಹಣೆ ಘಟಕಗಳ ಬಗ್ಗೆ ನಾವು ವಿಚಾರ ಮಾಡೋದು, ಯಾಕಂದ್ರೆ ಆ ಪದ್ಧತಿ ಗೊತ್ತಾತಂದ್ರೆ ಖಂಡಿತವಾಗಿ ಆಗೋ ನಷ್ಟದಿಂದ ರೈತರನ್ನು ಕಾಪಾಡಬಹುದು, ಆಮೇಲೆ ಕೀಟಗಳ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡಬಹುದು. ಯಾಕಂದ್ರೆ ಇವತ್ತ ಉಪಯೋಗ ಮಾಡುವಂತಹ ರಾಸಾಯನಿಕಗಳು ನಮ್ಮ ಕೀಟಗಳಿಗೆ ಮಿತ್ರ ಆಗ್ಬಿಟ್ಟಾವ. ಅವನ್ನ ಔಷಧ ಮಾಡಿಕೊಂಡು ಜೀವಂತವಾಗಿ ಇನ್ನೂ ಹೆಚ್ಚು ಪ್ರಖರವಾಗಿ ಬೆಳೆಯನ್ನು ನಾಶ ಮಾಡ್ತಾ ಇದ್ದಾವ. ಆ ನಿಟ್ಟಿನೊಳಗ ಸಮಗ್ರ ಕೀಟ ನಿರ್ವಹಣೆ ಘಟಕಗಳು ಯಾವುವು ಮತ್ತ ಏನೇನು ಪದ್ಧತಿಗಳು ಇದರಲ್ಲಿದ್ದಾವೋ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಪ್ರೊಫೆಸರ್? ಎಸ್ ಸರ್, ಈಗ ನಾವು ಸಮಗ್ರ ಕೀಟ ನಿರ್ವಹಣೆ ಘಟಕ ಹೋಗೋದಕ್ಕಿಂತ ಮುಂಚೆ ಒಂದು ಕೀಟಗಳ ಜೀವನ ಚಕ್ರ ಅಭ್ಯಾಸ ಮಾಡೋದು ಬಹಳ ಮಹತ್ವ ಇದೆ. ಯಾವ್ದ ಒಂದು ಕೀಟ ತಗೊಂಡ್ರೆ ಪ್ರಪ್ರಥಮವಾಗಿ ಅದು ತತ್ತಿ ಇಡ್ತದೆ. ಪ್ರತಿ ಎರಡರಿಂದ ಮೂರು ದಿವಸದೊಳಗ ಕೀಡಿ ಅಂತ, ನೀವೇನು ರೈತರ ಹೆಚ್ಚ ಕೀಡಿ ಅಂತೀರಿ, ಕೀಡಿ ಆಗ್ತದೆ ಎರಡರಿಂದ ಮೂರು ದಿನದೊಳಗ. ಆ ಕೀಡಿ ಸುಮಾರು ಬೆಳೆಯನ್ನ 21-28 ದಿನಗಳೊಳಗೆ ಅದು ಬೆಳೆಯನ್ನ ನಿಮ್ಗೆ ಹಾನಿ ಮಾಡ್ತಿರ್ತದೆ. ಎಲಿ ತಿನ್ನೋದಾಗಿರ್ಬೋದು, ಕಾಯಿ ತಿನ್ನೋದಾಗಿರ್ಬೋದು, ಕೀಡಿ ಅದು ಸುಮಾರು 28 ದಿವಸ ಆದ್ಮೇಲೆ ಆಮೇಲೆ ಕೋಶಾವಸ್ಥೆಗೆ ಹೋಗ್ತದೆ. ಮೂರನೇ ಹಂತ ಸುಮಾರು ಕೋಶ ಭೂಮಿಯೊಳಗಿರ್ತದ 7-8 ದಿವಸ. ಅದು ಕೋಶ ಏನಾಗ್ತದ 7-8 ದಿವಸ ಆದ್ಮೇಲೆ ಪತಂಗ ಅಂತೀರಿ, ಪತಂಗ ಆಗ್ತದ. ಆ ಪತಂಗ ಮತ್ತ 2-3 ದಿನದೊಳಗ ಮತ್ತ ಗಂಡು ಹೆಣ್ಣು ಸಂಯೋಗ ಹೊಂದಿ ಮತ್ತ ತತ್ತಿ ಇಡ್ತದ. ಸೊ ಈ ಒಂದು ಜೀವನ ಚಕ್ರ ಕೀಟದೊಳಗಿರ್ತದ. ನಾವು ಅದರೊಳಗ ನಾವು ಒಂದು ಲೆಪ್ಡಪ್ಟರನ್ ಪೆಸ್ಟ್ ಅಂತ ಹೇಳ್ತೀವಿ, ಅದರೊಳಗೆ ಇವು ಈ ಜೀವನ ಚಕ್ರ ಇರ್ತದ. ಇನ್ನೊಂದು ಹೆಮಿಪ್ಟರನ್ ಅಥವಾ ತಿಗಣಿ ಜಾತಿಗೆ ಅಥವಾ ಬಗ್ ಜಾತಿಗೆ ಸೇರಿದಂತದ್ದು. ಅಲ್ಲಿ ಮೂರು ಹಂತಗಳು ಇರ್ತಾವ. ಒಂದು ಅಲ್ಲಿ ತತ್ತಿಗಳು ಇರ್ತಾವ, ತತ್ತಿಗಳು ಹೊಡೆದು 2-3 ದಿವಸ ದಿವಸ ಆದ್ಮೇಲೆ ಮರಿ ಇರ್ತಾವ 8-10 ದಿವಸ. ಆ ಮರಿ ಆದ್ಮೇಲೆ ಪ್ರೌಢ ಆಗ್ತಾವ ಮೂರನೇ ಹಂತ. ಈ ಬೇರೆ ಬೇರೆ ಏನದಲ್ಲ ತತ್ತಿ ಮರಿ ಕೋಶ ಪ್ರೌಢ ಈ ನಾಲ್ಕು ಹಂತಗಳನ್ನ ನಾವು ನಿರ್ವಹಣೆ ಮಾಡಬೇಕಾಗ್ತದೆ ಸಮಗ್ರ ಕೀಟ ನಿರ್ವಹಣೆ. ಹಾಗಾಗಿ ಕೇವಲ ನಾವು ಒಂದೇ ಹಂತ ಅಂದ್ರೆ ನಾವು ರೈತರು ಹೆಚ್ಚಾಗಿ ಏನ್ ಮಾಡ್ತೀವಿ ಕೀಡಿ ಬಂದ ಕೂಡ ಕೀಡಿಗೆ ಅಷ್ಟ ಔಷಧ ಹೊಡಿತೀವಿ. ಎಲ್ಲಾ ಹಂತಗಳನ್ನು ನಾವು ಹತೋಟಿ ಮಾಡಬೇಕಾಗ್ತದ. ಈ ಎಲ್ಲಾ ಹಂತ ಹತೋಟಿ ಮಾಡ್ಬೇಕಂದ್ರೆ ಪ್ರಪ್ರಥಮವಾಗಿ ನಾವು ಮೊದಲೇ ಘಟಕ ಅಥವಾ ಮೊದಲೇ ವಿಧಾನ ಅಂತಂದ್ರೆ ಮಾಗಿ ಉಳುಮೆ ಮಾಡ್ಬೇಕು. ಬೇಸಿಗೆ ಒಳಗ ಮಾಗಿ ಉಳುಮೆ ಮಾಡೋದ್ರಿಂದ ಸುಮಾರು 2-3 ತಿಂಗಳ ನೀವು ಬೇಸಿಗೆ ಒಳಗೆ ನೇಗಿಲ ಹೊಡೆದ್ ಬಿಟ್ರೆ ಅದೇನು ಮೂರನೇ ಹಂತ ಕೋಶ ಅಂತ ಏನ್ ಹೇಳ್ತೀವಲ್ಲ ಆ ಕೋಶ ಹಂತ ನಿರ್ವಹಣೆ ಆಗ್ತದೆ. ನೀವು ಹೆಚ್ಚಾಗಿ ರೈತರು ನೋಡಿರಬಹುದು ಟ್ರ್ಯಾಕ್ಟರಿ ಹೊಡೆಯಾಗ ಹಿಂದ್ ಬೆಳ್ಳಕ್ಕೆ ಬರ್ತಿರ್ತಾವ, ಆ ಬೆಳ್ಳಕ್ಕೆ ಏನ್ ಮಾಡ್ತಾವ ಅಂದ್ರೆ ಕೋಶ ತಿಂತಾವ. ಸೊ ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ ಐತೆ. ಅದೇ ರೀತಿ ಎರಡನೇ ಪದ್ಧತಿ ಅಥವಾ ಎರಡನೇ ಘಟಕ ಅಂತ ಏನ್ ನಾವು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಬೆಳೆ ಪರಿವರ್ತನೆ ಬಹಳ ಮಹತ್ವ ಐತೆ. ಈ ರೈತರು ಕೇವಲ ಒಂದೇ ಬೆಳೆ ಬೆಳಿತಾರೆ, ಹತ್ತಿ ಹೊಲಕ್ಕೆ ಹತ್ತಿ ಹಾಕ್ತಾರೆ, ಈಗ ಗೋವಿನ ಜೋಳದಲ್ಲಿ ಗೋವಿನ ಜೋಳ ಹಾಕ್ತಾರೆ, ಕಬ್ಬಿನೊಳಗೆ ಕಬ್ಬನ್ನ ಹಾಕ್ತಾರೆ. ಒಂದೇ ತರದ ಬೆಳೆ ಮಾಡೋದ್ರಿಂದನೂ ಸಹ ಕೀಟ ರೋಗಗಳ ಬಾಧೆ ಹೆಚ್ಚಾಗ್ತದ. ಹಾಗಾಗಿ ಬೆಳೆ ಪರಿವರ್ತನೆ ಮಾಡೋದು, ಆ ಬೆಳೆ ಪರಿವರ್ತನೆ ಒಳಗೆ ಬಹಳ ಮಹತ್ವದ ಏನಂತಂದ್ರೆ ಏಕದಳ ಪದ್ಧತಿ, ಏಕದಳಗಳನ್ನು ತೆಗೆದು ದ್ವಿದಳಗಳನ್ನು ಹಾಕಬೇಕು, ದ್ವಿದಳಗಳನ್ನು ತೆಗೆದು ಏಕದಳನ್ನು ಹಾಕಬೇಕು. ಇಲ್ಲಿ ಸಹ ಕೀಟಗಳ ನಿರ್ವಹಣೆ ಬಹಳ ಚೆನ್ನಾಗಿ ಆಗ್ತದೆ. ಯಾಕಂದ್ರೆ ಏಕದಳಕ್ಕೆ ಬರತಕ್ಕಂಥ ಕೀಟಗಳು ಹೆಚ್ಚಾಗಿ ದ್ವಿದಳಕ್ಕೆ ಬರಲ್ಲ, ದ್ವಿದಳಕ್ಕೆ ಬರತಕ್ಕಂಥ ಏಕದಳಕ್ಕೆ ಬರ ಪ್ರಮೇಯ ಕಡಿಮೆ ಇರೋದ್ರಿಂದ ಇಲ್ಲಿ ಸಹ ಕೀಟಗಳ ಹತೋಟಿ ನಮಗೆ ಸಮಗ್ರವಾಗಿ ಆಗ್ತವೆ. ಬಹಳ ಸಂತೋಷ, ವಿಸ್ತೃತವಾದ ಮಾಹಿತಿ ನೀಡ್ತಾ ಇದ್ದೀರಾ. ಈ ಸದ್ಯಕ್ಕೆ ನಮ್ಮ ರೈತ ಬಾಂಧವರು ಬೆಳೀತಾ ಇರೋದು ಗೋವಿನಜೋಳ ಬೆಳೀತಾ ಇದಾರೆ ಅಂತಂದ್ರೆ ಮುಂದೆ ಬೇರೆ ಹಾಕಬೇಕು ಅಂತ ತಾವು ಹೇಳ್ತೀರಾ ಅಂದ್ರೆ ಬದಲಾವಣೆ ಮಾಡ್ತಾ ಹೋದಾಗೆಲ್ಲ ಬದಲಾವಣೆ ಖಂಡಿತವಾಗಿ ಕೂಡ ಆ ಕೀಟಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಕೀಟಗಳಿಗೆ ಆಹಾರ ಸಿಗುವುದಿಲ್ಲ, ಹೀಗಾಗಿ ಅವು ಕೀಟಗಳು ಸ್ಥಳಾಂತರ ಮಾಡ್ತಾವ ಅಥವಾ ನಶಿಸಿ ಹೋಗ್ತಾವ. ಆ ನಿಟ್ಟಿನೊಳಗೆ ತುಂಬಾ ವಿಸ್ತೃತ ಮಾಹಿತಿ ಇದೆ. ಈಗ ಮುಖ್ಯವಾಗಿ ರೈತ ಮಿತ್ರ ಕೀಟಗಳ ಬಳಕೆ ಅದು ಕೂಡ ಬಹಳ ಈ ಕೀಟಗಳ ನಿರ್ವಹಣೆಗೆ ಬಹಳ ಅನುಕೂಲ ಆಗ್ತದೆ. ರೈತ ಮಿತ್ರ ಕೀಟಗಳು ಇದ್ದಾಗ ಅವು ಬೇರೆ ಕೀಟಗಳು ಏನು ಪೈರನ್ನ ನಾಶ ಮಾಡ್ತಿರ್ತಾವಲ್ಲ ಅವುಗಳನ್ನ ಈ ಕೀಟಗಳು ತಿಂದ್ಬಿಡ್ತಾವು, ಅದರಿಂದ ಏನಾಗ್ತದ ಆ ಒಂದು ಸಮಗ್ರ ಕೀಟ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಅದ. ಈ ರೈತ ಮಿತ್ರ ಕೀಟಗಳ ಬಳಕೆ ಏನಿದೆಲ್ಲ ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಕೊಡ್ಬೋದಾ? ಬಹಳ ಒಂದು ಉತ್ತಮವಾದ ಪ್ರಶ್ನೆಯನ್ನ ಕೇಳಿದ್ರಿ ಸರ್. ಒಂದು ಪರಿಸರದೊಳಗ ನಾವೇನು ಆಹಾರ ಸರಪಳಿ ಅಂತ ಹೇಳ್ತೀವಿ, ಒಂದೊಂದು ತಿಂದು ಬದುಕ್ತಿರ್ತಾವ. ಈಗ ರೈತರಿಗೆ ಬರತಕ್ಕಂತ ಕೀಟಗಳನ್ನು ಸಹ ಮತ್ತೊಂದು ಕೀಟಗಳನ್ನೇ ತಿಂದು ಅವನ ಹತೋಟಿ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಕೃಷಿಯೊಳಗೆ ನಡೀತದ. ಇವಕ್ಕ ನಾವು ಮಿತ್ರ ಕೀಟಗಳು ಅಥವಾ ರೈತನ ಮಿತ್ರ ಕೀಟಗಳು ಅಂತ ಹೇಳ್ತೀವಿ. ಈ ರೈತನ ಮಿತ್ರ ಕೀಟಗಳೊಳಗ ಮತ್ತೆ ಎರಡು ತರ ಬರ್ತಾವ. ಒಂದು ಪರಭಕ್ಷಕಗಳು ಅಂತೇಳಿ, ಅಂದ್ರೆ ಏನು ಕೀಟಗಳನ್ನ ನೇರವಾಗಿ ತಿಂದು ತಾವು ಆಹಾರ ಮಾಡ್ಕೊಂಡು ತಾವು ಬದುಕ್ತಾವ ಪರಭಕ್ಷಕಗಳು. ಎರಡನೇದು ಪರತಂತ್ರ ಜೀವಿಗಳು ಅಂತ ಬರ್ತಾವ, ನಾವು ಪ್ಯಾರಾಸೈಟ್ಸ್ ಅಂತ ಏನ್ ಹೇಳ್ತೀವಿ ಪರತಂತ್ರ ಜೀವಿಗಳು. ಈ ಪರತಂತ್ರ ಜೀವಿಗಳು ಏನ್ ಮಾಡ್ತಾವ ಕೀಟಗಳ ಮೇಲೆ ತಮ್ಮ ಜೀವನ ಚಕ್ರವನ್ನ ಕಂಪ್ಲೀಟ್ ಮಾಡ್ತಾವ, ಇದಕ್ಕೆ ನಾವು ಪರತಂತ್ರ ಜೀವಿಗಳು ಅಂತ ಹೇಳ್ತೀವಿ. ಈ ಮುಖ್ಯವಾಗಿ ನಿಮ್ಗೆ ರೈತಗ ಅತ್ಯಂತ ಈಸಿಯಾಗಿ ನೋಡ್ತಕ್ಕಂತ ಸಿಗುವ ಪರಭಕ್ಷಕಗಳು ಅಂದ್ರೆ ನೀವು ರೈತರು ಗುಳದಾಳಿ ಹುಳ ಅಥವಾ ಗುಲ್ಗಂಜಿ ಹುಳ ಅಂತ ಹೇಳಿ ಹೊಲದೊಳಗೆ ಸಿಗ್ತಾವ. ಈ ಗುಳದಾಳಿ ಹುಳ ಗುಲ್ಗಂಜಿ ಹುಳ ಏನ್ ಮಾಡ್ತಾವ ಅಂದ್ರೆ ಏನು ಹೆಸರು ಸೋಯಾಬೀನು ಉದ್ದು ಏನ್ ಬೆಳೆಗಳಿಗೆ ಸೀರ್ ಅಥವಾ ಏನಂತ ಏನ್ ರೈತರು ಕರಿತಾರೆ ಆ ಸೀರನ್ನು ತಿಂದು ಬರುತ್ತವೆ ಗುಲ್ಗಂಜಿ ಹುಳ ಗುಳದಾಳಿ ಹುಳ. ಅದೇ ತೀರಿ ಸಾಕಷ್ಟು ರೈತ ಮಿತ್ರ ಕೀಟಗಳು ಅದಾವ, ಏನು ಸಿಂಹ ಅಂತ ಹೇಳಿ ಬರ್ತದ, ಕ್ರೈಸೋಪರ್ಲ ಅಂತ ಏನ್ ಹೇಳ್ತೀವಿ. ಈಗ ಅದೇ ರೀತಿ ಈ ಕೀಟದ ಜಾತಿ ಅಲ್ಲದ ಒಂದಿದೆ ಜೇಡ ಅಂತ ಹೇಳಿ, ಜೇಡಗಳು ಸಹ ಕೀಟಗಳನ್ನ ಸಾಕಷ್ಟು ತಿಂದು ಬರುತ್ತವೆ. ಇವು ಕೀಟದ ಜಾತಿಗೆ ಸೇರಲ್ಲ, ಬಟ್ ಇವು ಸಹ ಸಾಕಷ್ಟು ನಿಮ್ಗೆ ತೊಂದರೆ ಕೊಡ್ತಕ್ಕಂಥ ಕೀಟಗಳನ್ನ ತಿಂದು ಬದುಕ್ತಾವ. ಈಗ ನೀವು ಈವನ್ ಕಬ್ಬಿನೊಳಗೂ ಸಹ ಒಂದು ಕ್ರೈಸೋಪರ್ಲ ಬೇರೆ ಬೇರೆ ಒಂದು ಕೀಟಗಳನ್ನ ತಿಂದು ಬದುಕ್ತಕ್ಕಂಥ ಉಪಕಾರಿ ಕೀಟಗಳು ಅದಾವ. ಇದೇ ತರ ಪರತಂತ್ರ ಜೀವಿಗಳು ಅಂತಂದ್ರ ಈಗ ನೀವು ತತ್ತಿ ಒಳಗ ಯಾವುದೇ ಕೀಡಕದವ ತತ್ತಿ ಅಂತ ಹೇಳಿ ತತ್ತಿ ಇರ್ತಾವ ಅಂತ ಹೇಳಿದ್ರೆ ತತ್ತಿ ಒಳಗ ಮರಿ ಆಗ್ತಾವ ಅಂತ ಹೇಳಿ ತತ್ತಿಯನ್ನ ಒಳಗ ತಮ್ಮ ಜೀವನ ಚಕ್ರವನ್ನ ಕಂಪ್ಲೀಟ್ ಮಾಡ್ತಕ್ಕಂತ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಹೇಳಿ ಒಂದು ಪರತಂತ್ರ ಜೀವಿ ಇದೆ. ಇದು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮಗೆ ಏನ್ ತೊಂದರೆ ಕೊಡ್ತಾವದಲ್ಲ ಕೀಟ, ಆ ಕೀಟದ ತತ್ತಿ ಅದು ನೋಡ್ರಿ ತತ್ತಿನ ಅಷ್ಟು ಸಾಣದಿರ್ತತೆ. ಆ ತತ್ತಿಯೊಳಗ ಇದು ಟ್ರೈಕೋಗ್ರಾಮ ಅಂತ ಪರತಂತ್ರ ಜೀವಿ ತನ್ನ ತತ್ತಿಯನ್ನು ಆ ತತ್ತಿಯೊಳಗೆ ಇಟ್ಟು ತನ್ನ ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡುತ್ತದೆ. ಸೊ ಅದು ಆ ಲೆಪ್ಡಪ್ಪರ್ ಅನ್ನೋ ಜಾತಿಗೆ ಸೇರಿದಂತ ತತ್ತಿ ಒಡೆದು ಕೀಡೆ ಆಗುದಿಲ್ಲ. ಸೊ ನಿಮ್ಗೆ ಅಷ್ಟೊಂದು ಹತೋಟಿ ಮಾಡ್ತದೆ. ಹಾಗಾಗಿ ಈ ರೈತ ಮಿತ್ರ ಕೀಟಗಳನ್ನು ಸಹ ನೀವು ಸಾಕಷ್ಟು ಬಳಕೆಯನ್ನ ಮಾಡ್ಕೋಬಹುದು. ಈ ರೈತ ಮಿತ್ರ ಕೀಟಗಳನ್ನ ನೈಸರ್ಗಿಕವಾಗಿ ನೀವು ಹೆಚ್ಚು ಮಾಡಬಹುದು. ಯಾವ ರೀತಿ ಅಂದ್ರೆ ನೀವು ಮಿಶ್ರ ಬೆಳೆ ಬೆಳೆಯುವುದರಿಂದ ನೈಸರ್ಗಿಕವಾಗಿ ಕೀಟಗಳು ಮಿತ್ರ ಕೀಟಗಳು ತಾವ ಭೂಮಿಯೊಳಗೆ ಹೆಚ್ಚಾಗ್ಬಿಡ್ತಾವ. ಮಿಶ್ರ ಬೆಳೆ ಅಂದ್ರೆ ಹತ್ತಿಯೊಳಗ ಹೆಸರು ಹಾಕೋದಾಗಿರ್ಬೋದು, ಹತ್ತಿಯೊಳಗ ಸೋಯಾಬೀನ್ ಹಾಕಿಯೋದಾಗಿರ್ಬೋದು, ಹತ್ತಿಯೊಳಗ ಶೇಂಗಾ ಹಾಕೋದಾಗಿರ್ಬೋದು. ಈ ತರ ಮಿಶ್ರ ಬೆಳೆ ಬೆಳೆಯೋದ್ರಿಂದನೂ ಸಹ ರೈತ ಮಿತ್ರ ಕೀಟಗಳು ಭೂಮಿಯೊಳಗೆ ತನ್ನಿಂತಾನೆ ಆಟೋಮೆಟಿಕ್ ಹೆಚ್ಚಾಗ್ತಾವ. ಅದರ ಜೊತೆಗೆ ನೀವು ಬೆಳೆ ಸುತ್ತಲ ಗೋವಿಂದೋಳ ಹಾಕಿದ್ರಂದ್ರ ಅಲ್ಲಿ ಸಹ ಉಪಕಾರಿ ಕೀಟಗಳ ಸಂಖ್ಯೆ ಹೆಚ್ಚಾಗ್ತದೆ. ಹತ್ತಿ ಸುತ್ತಾರದ ಅಲಸಂದಿ ಹಾಕಿದ್ರೆ ತಿಳ್ಕೊಡ್ರಿ, ಅಲಸಂದಿಗೆ ಸೀರ್ ಬರ್ತದ ಅಥವಾ ಜಿಗಿ ಬರ್ತದ, ಆ ಜಿಗಿ ತಿನ್ಲಿಕ್ಕೆ ಉಪಕಾರಿ ಕೀಟಗಳು ಬರ್ತವೆ, ಎಸ್ಪೆಷಲಿ ಗುಲಗಂಜಿ ಹುಳ. ಅದು ಆ ಉಪಕಾರಿ ಕೀಟಗಳು ಏನ್ ಮಾಡ್ತಾವ ಅಲಸಂದಿಗೆ ಬರ್ತಕ್ಕಂತ ಏನನ್ನು ತಿಂದು ಮುಂದೆ ನಿಮ್ಮ ಮುಖ್ಯ ಬೆಳೆ ಏನು ಹತ್ತಿ ಬೇರೆ ಬೇರೆ ಬೆಳೆ ಹಾಕಿರ್ತಾವಲ್ಲ ಆ ಬೆಳೆಯೊಳಗೆ ಕೀಟಗಳನ್ನ ರಕ್ಷಣೆ ಮಾಡ್ತಾವ. ಸೊ ಈ ಹೊಲದ ಸುತ್ತಲೂ ಸಹ ಉಪಕಾರಿ ಕೀಟಗಳನ್ನ ಹೆಚ್ಚು ಮಾಡ್ತಕ್ಕಂತ ಬೆಳೆಗಳನ್ನ ಎಸ್ಪೆಷಲಿ ಗೋವಿಂದೋಳ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಇವನ್ನ ಹಾಕೋದ್ರಿಂದಲೂ ಸಹ ನೀವು ಉಪಕಾರಿ ಕೀಟಗಳನ್ನ ಹೆಚ್ಚು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇದೇ ತರ ಈ ಉಪಕಾರಿ ಕೀಟಗಳನ್ನ ನೀವು ನಿಮ್ಮಲ್ಲಿ ನೀವು ಹೆಚ್ಚು ಮಾಡೋದ್ರ ಜೊತೆಗೆ ಈ ಟ್ರೈಕೋಗ್ರಾಮ ಕಿಲೋನಿಸ್ ಅಂತ ಏನ ಪರತಂತ್ರ ಜೀವಿ ಅಂತ ಏನ್ ಹೇಳಿದ್ನಲ್ಲ, ಇದು ಕೀಡಿ ಜಾತಿಗೆ ಸೇರಿದಂತ ಕೀಟಗಳ ತತ್ತಿಯನ್ನ ನಿರ್ವಹಣೆ ಮಾಡ್ತದೆ. ಇದು ಬೈಲೊಂಗ ಲ್ಯಾಬೊರೇಟರಿ ಒಳಗೆ ಸಿಗ್ತಾವ, ಇಲ್ಲಿ ಧಾರವಾಡ ಕೃಷಿ ವಿಷಯದ ಲ್ಯಾಬೊರೇಟರಿ ಯೂನಿವರ್ಸಿಟಿ ಒಳಗೂ ಇವು ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಸಿಗ್ತಾವ. ಇವನ್ನ ಬಳಕೆ ಮಾಡಿದ್ರಂದ್ರ ಇವನ್ ನೈಸರ್ಗಿಕವಾಗಿ ಸಿಗ್ತಕ್ಕಂಥವು ಮತ್ತೆ ಕಡಿಮೆ ಖರ್ಚು. ಈ ಟ್ರೈಕೋಗ್ರಾಮ ಕಿಲೋನಿಸ್ ಒಂದು ಕಾರ್ಡ್ ಕೇವಲ 6 ರೂಪಾಯಿಗೆ ಒಂದು ಕಾರ್ಡ್ ಸಿಗ್ತದೆ ನಿಮ್ ಬೈಲೊಂಗದೊಳಗೆ, ಅದನ್ನ ಎಕರೆಗೆ 2-3 ಕಾರ್ಡ್ ಸಾಕು. ಸೊ ಖರ್ಚನ್ನು ಕಡಿಮೆ ಮಾಡಿ ನೀವು ನಿಸರ್ಗಕ್ಕೆ ತೊಂದರೆ ಆಗಲಾರ್ದಂಗೆ ಹೆಚ್ಚಿನ ಒಂದು ಇಳುವರಿಯನ್ನ ನೀವು ಪಡ್ಕೊಳ್ಬೇಕು. ಬಹಳ ಸಂತೋಷ ಇಂದೂರ್ ಹೆರಮಠ ಅವರೇ. ರೈತ ಮಿತ್ರ ಕೀಟಗಳೇನಿದೆಯಲ್ಲ ಅವುಗಳ ಸಮರ್ಪಕ ಬಳಕೆ ಮಾಡೋದ್ರಿಂದ ಕೀಟ ನಿರ್ವಹಣೆ ಕೂಡ ಮಾಡಬಹುದು ಅಂತ ಹೇಳ್ತಾ ಇದ್ರಿ. ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವ ಬಹಳ ಅರ್ಜೆಂಟ್ ಆಗಿ ಅಂತ ಹೇಳಿ ರಾಸಾಯನಿಕಗಳನ್ನು ಹೊಡಿತಾರೆ, ಆಮೇಲೆ ಕೀಟಗಳ ತಾತ್ಪೂರ್ತಿಕ ನಿರ್ವಹಣೆ ಆಗ್ತದೆ ಮತ್ತೆ ವಾಪಸ್ ಬರ್ತದೆ, ಯಾಕಂದ್ರೆ ಅವನ್ನೇ ಔಷಧಿ ಮಾಡಿಕೊಂಡು ಕೀಟಗಳು ವಾಪಸ್ ಬರ್ತಾವೆ. ಹೀಗಾಗಿ ಔಷಧಿಗಿಂತ ಈ ಜೈವಿಕ ಕೀಟನಾಶಕಗಳನ್ನು ಉಪ ಮಾಡೋದು ತುಂಬಾ ಪರಿಣಾಮಕಾರಿ ಅಂತ ನಾವು ಕೇಳಿದ್ದೀವಿ. ಆ ನಿಟ್ಟಿನೊಳಗೆ ಈ ಜೈವಿಕ ಕೀಟನಾಶಕಗಳು ಅಂದ್ರೆ ಏನು, ಮತ್ತೆ ಯಾವ್ಯಾವ ಇವು, ಈ ಜೈವಿಕ ಕೀಟನಾಶಕಗಳಿಂದ ಹೇಗೆ ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬಹುದು, ಇದ್ರ ಬಗ್ಗೆ ಮಾಹಿತಿ ಕೊಡಬಹುದಾ? ಹೌದು ಸರ್, ಇದು ಈಗ ನೀವು ಹೇಳಿದಂಗೆ ನಾವು ಕೀಟಗಳು ಬಂದ ಮೇಲೆ ಯಾವ ರೀತಿ ನಾವು ರಾಸಾಯನಿಕ ಬದಲಾಗಿ ಪರ್ಯಾಯವಾಗಿ ಯಾವ ರೀತಿ ನಾವು ಬೆಳೆ ನಿರ್ವಹಣೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದಿರಿ. ಈಗ ಇದರಲ್ಲಿ ಮುಖ್ಯವಾಗಿ ನಾವು ಇವು ಜೈವಿಕ ಕೀಟನಾಶಕಗಳು ಅಂತಂದ್ರೆ ನಾವು ಗಿಡಮೂಲಿಕೆಗಳಿಂದ ಬೀಜದಿಂದ ತಯಾರು ಮಾಡಿ ಇದನ್ನು ಬೆಳೆಗಳಿಗೆ ಸಿಂಪರಣೆ ಮಾಡೋದಕ್ಕೆ ನಾವು ಜೈವಿಕ ಕೀಟನಾಶಕಗಳು ಅಂತ ಏನು ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ರೈತನಿಗೆ ಅತ್ಯಂತ ಈಸಿಯಾಗಿ ಸಿಗುವುದಂತಂದ್ರೆ ಬೇವಿನ ಬೀಜಗಳು. ಸೊ ಈ ಬೇವಿನ ಬೀಜದ ಕಷಾಯವನ್ನ ನೀವು ತಯಾರು ಮಾಡಿಕೊಂಡು ಬೆಳಿಗ್ಗೆ ಬೆಳಿಬಹುದು. ಇದು ತಯಾರು ಮಾಡುವ ವಿಧಾನನೂ ಬಹಳ ಸರಳ ಐತೆ. ನೀವು ಬೇಸಿಗೆ ಯಾವಾಗ ಬೇವಿನ ಬೀಜ ಸಿಗ್ತಾವ ನಿಮ್ಮ ರೈತರಲ್ಲದಾಗ ಹೆಚ್ಚು ಕಡಿಮೆ ಎಲ್ಲರಲ್ಲೂ ಬೇವಿನ ಗಿಡಗಳು ಇದ್ದೇ ಇರ್ತಾವ. ಆ ಬೇವಿನ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ನೀವು 5 ಕೆಜಿ ಬೇವಿನ ಬೀಜವನ್ನ ಅವಡಾ ಜವಡಾ ಜಜ್ಜಿ ಅದನ್ನ ಸುಮಾರು ರಾತ್ರಿಯೆಲ್ಲ ಬೀಜಗಳನ್ನ ಜಜ್ಜಿ ನೀರಲ್ಲಿ ನೆನೆಯಿಟ್ಟು ಅದನ್ನ ಒಂದು 100 ಲೀಟರ್ಗೆ ಮಾಡಿದ್ರೆ ಇದು 5% ಬೇವಿನ ಕಷಾಯ ಅಂತ ಹೇಳ್ತೀವಿ. 5% ನಾವು ಬೇವಿನ ಬೀಜದ ಕಷಾಯ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಅಂತ ಏನ್ ಹೇಳ್ತೀವಿ. ಇದನ್ನ ನೀವು ಬೆಳೆಗೆ ಸಿಂಪರಣೆ ನೀವು ಮಾಡಬಹುದು. ಇದು ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ನೀವು ಇದು ಏನಂದ್ರ ಕೀಟಗಳು ಬರೋದಕ್ಕಿಂತ ಮುಂಚೆನೂ ಸಹ ಹೊಡಿಬಹುದು. ನೀವು ಇದು ಹೊಡೆದ್ರಂದ್ರ ಕೀಟಗಳು ಏನು ತತ್ತಿ ಇಡ್ತಾವ ಅಂತ ಹೇಳಿದ್ನಲ್ಲ, ಇದ್ರ ವಾಸನೆಗೆ ಕೀಟಗಳ ತತ್ತಿ ಇಡುವ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ. ಸೊ ಅಕಸ್ಮಾತ್ ಏನೋ ತತ್ತಿ ಇಟ್ಟರೂ ಆ ತತ್ತಿ ಒಡೆದು ಮರಿ ಆಗುದಿಲ್ಲ. ಅಕಸ್ಮಾತ್ ಮರಿ ಆದ್ರೂ ಸಹ ಅವು ಕೋಶಾವಸ್ಥೆಗೆ ಹೋಗುದಿಲ್ಲ. ಅಕಸ್ಮಾತ್ ಕೋಶಾವಸ್ಥೆಗೆ ಹೋದ್ರೂ ಸಹ ಅವು ಪತಂಗ ಆಗಲ್ಲ. ಅಕಸ್ಮಾತ್ ಏನೋ 1-2% ಪತಂಗ ಆದ್ರೂ ಸಹ ಅವು ಇನ್ನು ಸ್ಟರೈಲ್ ಪತಂಗಗಳು ಅಂತ ಹೇಳ್ತೀವಿ ನಾವು, ನಪುಂಸಕ ಪತಂಗಗಳು ಉಟ್ಕೊಂತಾವ. ಅವು ಸಹಿತ ತತ್ತಿಯನ್ನ ಇರ್ತಕ್ಕಂತ ಒಂದು ಕೆಪಾಸಿಟಿಯನ್ನು ಕಳ್ಕೊಂತಾವ. ಹಾಗಾಗಿ ಇದು ಬೇವಿನ ಕಷಾಯ ಏನ ಹೇಳಲ್ಲ, ಅತ್ಯುತ್ತಮವಾಗಿ ಬೆಳೆ ಬರೋದಕ್ಕಿಂತ ಮುಂಚೆನೂ ಸ್ಪ್ರೇ ಮಾಡಬಹುದು, ಕೀಟಗಳು ಬಂದ ಮೇಲೇನು ಸ್ಪ್ರೇ ಮಾಡಬಹುದು. ಅತ್ಯಂತ ಕಡಿಮೆ ಖರ್ಚು ನಿಮ್ಮ ರೈತರ ಹೊಲದೊಳಗೆ ಸಿಗ್ತದೆ ಸಾಕಷ್ಟು ಪ್ರಮಾಣದೊಳಗೆ. ಇದನ್ನು ಬೇವಿನ ಬೀಜದ ಕಷಾಯವನ್ನು ನೀವು ಬೆಳೆಗೆ ಉಪಯೋಗ ಮಾಡ್ಕೋಬಹುದು. ಈ ಕೆಲವೊಮ್ಮೆ ನೀವು ಸದ್ಯ ಈಗಿನ ರೈತರು ಇನ್ನು ನಾವು ಯಾವ್ದು ಬೇವಿನ ಬೀಜದ ಕಷಾಯ ಆರಿಸಿಲ್ಲ ಹಂಗಿಂಗ್ ಅಂತಂದ್ರೆ ಬೇವಿನ ಎಣ್ಣೆ ಸಹ ರೆಡಿಮೇಡ್ ಸಿಗ್ತದೆ, ಕೃಷಿ ಇಲಾಖೆಯೊಳಗೂ ಸಿಗ್ತದೆ, ಕೆಲವು ಅಂಗಡಿಗಳಲ್ಲಿ ಸಿಗ್ತದೆ. ಇದರಲ್ಲಿ ನೀವು ಮುಖ್ಯವಾಗಿ PPM ಇರ್ತದೆ, ನಾವು 300 PPM 1500 PPM 10,000 PPM ಅಂತೇಳಿ ಕಾನ್ಸಂಟ್ರೇಷನ್ ಬೇರೆ ಬೇರೆ ಕಾನ್ಸಂಟ್ರೇಷನ್ ಒಳಗೆ ಇದು ಬೇವಿನ ಎಣ್ಣೆ ಸಿಗ್ತದೆ. ಆ ಕಾನ್ಸಂಟ್ರೇಷನ್ ಅನುಗುಣವಾಗಿ ನೀವು ಬೇವಿನ ಎಣ್ಣೆಯನ್ನ ಬೆಳೆಗಳಿಗೆ ಸಿಂಪರಣೆ ಮಾಡಬಹುದು. 10,000 ಪಿಪಿಎಂ ಇದ್ರೆ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಕಡಿಮೆ ಪಿಪಿಎಂ ಇದ್ರೆ ಅದನ್ನ 2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಬಂದಂತ ಕೀಟಗಳನ್ನು ಸಹ ಇದು ಹತೋಟಿ ಆಗ್ತದೆ. ಮತ್ತೆ ಇವು ಮುಖ್ಯವಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಿಡದಿಂದ ತಯಾರು ಮಾಡಿದ್ರಿಂದ ಇವು ಪರಿಸರದ ಮೇಲೆ ಪರಿಣಾಮನೂ ಬೀರಲ್ಲ. ಮುಖ್ಯವಾಗಿ ಕೀಟಗಳು ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳೋದಿಲ್ಲ. ಹೆಂಗೆ ಕೀಟನಾಶಕಗಳಿಗೆ ರಾಸಾಯನಿಕ ಕೀಟನಾಶಕಗಳಿಗೆ ಬೆಳೆಸ್ಕೊಂತವಲ್ಲ ಅದು ಬೆಳೆಸಿಕೊಳ್ಳೋದಿಲ್ಲ. ಹಾಗಾಗಿ ಇದು ಒಂದು ಉತ್ತಮ ಒಂದು ಪದ್ಧತಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸಾಕಷ್ಟು ಇನ್ನೂ ಬೇರೆ ಬೇರೆ ದಸ್ಪರ್ಣಿ ಅಂತ ತಯಾರು ಮಾಡ್ತಾರೆ, ಬೆಳ್ಳುಳ್ಳಿ ಮೆಣಸಿನಕಾಯಿ ಕಷಾಯ ಅಂತ ತಯಾರು ಮಾಡ್ತಾರೆ. ಇವುಗಳನ್ನು ಸಹ ರೈತರು ಬಳಸಿದ್ರೆ ಕೀಟಗಳನ್ನ ಸಮಗ್ರವಾಗಿ ಹತೋಟಿ ಮಾಡಬಹುದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಇವತ್ತು ರಾಸಾಯನಿಕಗಳ ಬಳಕೆಯಿಂದ ಕೀಟ ನಿರ್ವಹಣೆ ಮಾಡೋದು ಸದ್ಯಕ್ಕೆ ಬಹಳ ಕಷ್ಟಕರವಾಗಿದೆ. ರಾಸಾಯನಿಕಗಳು ನಾಟ್ತಾ ಇಲ್ಲ, ಹಾಗಾಗಿ ಜೈವಿಕ ಕೀಟನಾಶಕಗಳು ತುಂಬಾ ಪರಿಣಾಮಕಾರಿ ಅಂತ ಹೇಳಿದ್ರೆ, ಮತ್ತು ರೈತನಿಗೆ ಸಹಜವಾಗಿ ಸಿಗೋದ್ರಿಂದ ಖಂಡಿತ ಇವನ್ನ ಮಾಡ್ಲಿಕ್ಕೆ ಅಡ್ಡಿಲ್ಲ. ನಮ್ಮ ರೈತ ಬಾಂಧವ ಈ ಬಗ್ಗೆ ವಿಚಾರ ಮಾಡಲಿ ಅಂತ ಹೇಳ್ತಾ, ಈ ಜೈವಿಕ ಶಿಲೀಂಧ್ರ ನಾಶಕಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಯಾಕಂದ್ರೆ ಜೈವಿಕ ಶಿಲೀಂಧ್ರ ನಾಶಕಗಳು ಕೂಡ ಈ ಸಮಗ್ರ ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಮರ್ಥ ಆಗ್ಯಾವು. ಸಮಗ್ರ ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆದ್ರೆ ಉತ್ತಮ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ರೈತ ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಡಬಹುದು. ಈ ಜೈವಿಕ ಶಿಲೀಂಧ್ರ ನಾಶಕಗಳು ಅಂದ್ರೆ ಏನು, ಇವನ್ನ ಹೇಗೆ ಸಿಂಪರಣೆ ಮಾಡಬೇಕು ಹೇಳ್ಬೋದಾ? ಎಸ್ ಸರ್. ಈಗ ಜೈವಿಕ ಶಿಲೀಂಧ್ರ ನಾಶಕಗಳು ಅಂದ್ರೆ ಇವು ಕಣ್ಣಿಗೆ ಕಾಣಲಾರದಂತ ಸೂಕ್ಷ್ಮಾಣು ಜೀವಿಗಳು. ಇವು ಏನ್ ಮಾಡ್ತಾವ ಅಂತಂದ್ರೆ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಿದಾಗ ನಮಗೇನ್ ತೊಂದರೆ ಕೊಡ್ತಕ್ಕಂಥ ಕೀಟಗಳಾವಲ್ಲ, ಆ ಕೀಟದ ಚರ್ಮದೊಳಗೆ ಹೋಗಂತಾವ ಸೂಕ್ಷ್ಮಾಣು ಜೀವಿಗಳು. ಕೀಟದ ಚರ್ಮದೊಳಗೆ ಹೋಗಿ ಆ ಚರ್ಮದ ಮುಖಾಂತರ ದೇಹದೊಳಗ ಕೀಟಗಳ ದೇಹದೊಳಗೆ ಹೋಗಿ ಆ ಕೀಟಗಳಿಗೆ ರೋಗ ಬರಂಗ ಮಾಡ್ತಾವ. ಕೀಟಗಳಿಗೆ ರೋಗ ಬರಂಗ ಮಾಡಿ ಆಮೇಲೆ ಕೀಟಗಳು ಹತೋಟಿ ಆಗ್ತಾವಲ್ಲ, ಇವು ಶಿಲೀಂಧ್ರ ನಾಶಕಗಳು ಅಂತ ಹೇಳ್ತೀವಿ. ಸೂಕ್ಷ್ಮಾಣು ಜೀವಿಗಳು, ಸೂಕ್ಷ್ಮಾಣು ಜೀವಿಗಳನ್ನ ಶಿಲೀಂಧ್ರ ನಾಶಕವಾಗಿ ಉಪಯೋಗ ಮಾಡ್ತೀವಿ. ನೀವು ಬಹಳ ದಿವಸ ಯಾವ್ದು ನಾವು ಯಾವ್ದಾದ್ರು ಒಂದು ಅನ್ನಗಿನ ಇಟ್ಟರೆ ಬೂಸ್ಟ್ ಬರ್ತದಲ್ಲ, ಅದು ಬೂಸ್ಟ್ ಏನಂದ್ರೆ ಸೂಕ್ಷ್ಮಾಣು ಜೀವಿಗಳು. ಅದೇ ರೀತಿ ಕೆಲವು ಸೂಕ್ಷ್ಮಾಣು ಜೀವಿಗಳು ಏನದವಲ್ಲ ಅವನು ಶಿಲೀಂಧ್ರ ನಾಶಕಗಳಾಗಿ ಬಳಕೆ ಮಾಡಿದಾಗ ಕೀಟಗಳ ಹತೋಟಿ ಬಹಳ ಒಂದು ಉತ್ತಮ ರೀತಿಯೊಳಗಾಗ್ತದೆ. ಈ ಶಿಲೀಂಧ್ರ ನಾಶಕೊಳಗ ಸಾಕಷ್ಟು ಈಗ ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. ಅದರಲ್ಲಿ ಒಂದೊಂದು 3-4 ಅತ್ಯಂತ ಪರಿಣಾಮಕಾರಿಯಾಗಿ ಕೀಟಗಳ ನಿರ್ವಹಣೆಯೊಳಗ ಸಾಕಷ್ಟು ರೈತರು ಬೆಳೆಸ್ತಾ ಇದ್ದಾರೆ. ಅದರೊಳಗೆ ನಾವು ಹೇಳೋದಂದ್ರೆ ಪ್ರಪ್ರಥಮವಾಗಿ ನ್ಯೂಮೇರಿಯಾ ರಿಲೈ ಅಂತ ಹೇಳಿ ಒಂದು ಶಿಲೀಂಧ್ರ ನಾಶಕ ಸಿಗ್ತದೆ. ಅದು ನ್ಯೂಮೇರಿಯಾ ರಿಲೈ ಯಾವ ತರ ಅಂದ್ರೆ ನೀವು ಬಹಳಷ್ಟು ರೈತರು ನೋಡಿರಬಹುದು, ಶೇಂಗಾ ಬೆಳೆ ಸೋಯಾಬಿನ್ ಬೆಳೆಯೊಳಗ ಕೀಡಿ ಏನು ಬಂದಿರ್ತದಲ್ಲ, ಕೆಲವೊಂದು ಕೀಡಿಗಳು ಬೆಳ್ಳಗಾಗಿಬಿಟ್ಟಿರ್ತಾವ, ಬೆಳಗಾಗಿರ್ತಾವ. ಅದು ಬೆಳಗ್ಗೆ ಯಾವಕ್ಕಾಗಿತ್ತಂದ್ರ ನಿಸರ್ಗವಾಗಿನ ಆಟೋಮೆಟಿಕ್ ಶಿಲೀಂಧ್ರ ನ್ಯೂಮೇರಿಯಲ್ ಅಂತ ಶಿಲೀಂಧ್ರ ಆ ಕೀಟಗಳನ್ನ ಅದು ಅದ್ರ ಮೇಲೆ ಬೂಸ್ಟ್ ಆಗಿ ಪರಿವರ್ತನೆ ಆಗಿ ಅದು ಕೀಟ ಸತ್ತೈತೆ ಅಂತೇಳಿ. ಈ ನ್ಯೂಮೇರಿಯಾ ಅಂತ ಶಿಲೀಂಧ್ರ ನಾಶಕ ಇದು ಸಿಗ್ತದೆ, ಇದು ನಮ್ಮಲ್ಲಿ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದೊಳಗೆ ಸಿಗ್ತದೆ. ಇದನ್ನ ನೀವು ನ್ಯೂಮೇರಿಯಲ್ ಅಂತ ಶಿಲೀಂಧ್ರ ನಾಶಕವನ್ನು 1 g ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಮುಖ್ಯವಾಗಿ ನಾವೇನು ಕಿಡಿ ಜಾತಿಗೆ ಸೇರಿದಂತ ಏನ್ ಕೀಟಗಳು ಅಂತ ಏನ್ ಹೇಳ್ತೀವಿ, ನೀವೇನು ಈ ಕಾಯಿ ಕೊರಕ ಎಲಿ ತಿನ್ನು ಕೀಟಗಳು ಹೆಚ್ಚಾಗಿ ರೈತರು ಕಾಡ್ತಕ್ಕಂಥ ಅವೇ ಈ ಸೋಯಾಬಿನ್ ಬೆಳೆಯೊಳಗ, ಶೇಂಗಾ ಬೆಳೆಯೊಳಗ, ಈ ಶೇಂಗಾ ಸುರುಳಿ ಪೂಜೆ ಆಗಿರಬಹುದು, ಈಗ ಗೋಯನ್ ಜೋಳದೊಳಗೆ ಇತ್ತಿತ್ತಲಾಗಿ ಲದ್ದಿ ಹುಳ ಬರುತ್ತೆ, ಆ ಲದ್ದಿ ಹುಳಗ ಈ ನ್ಯೂಮೇರಿಯಾ ರಿಲೈ ಅಂತಕ್ಕಂಥ ಒಂದು ಸಿಲಿಂಡರ್ ನಾಶಕ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ಇದನ್ನ ಏನು ಪ್ರತಿ ಲೀಟರ್ ನೀರಿಗೆ 1 g ಏನು ಹಾಕಂತ ಹೇಳಿದ್ನಲ್ಲ, ಇದು ಸರಿಯಾಗಿ ಮಿಕ್ಸ್ ಆಗ್ಲಿಕ್ಕೆ ಸ್ವಲ್ಪ ಒಂದು ಶಾಂಪೂ ಚೀಟ್ ಒಂದು ಪ್ರತಿ ನೀರಿಗೆ ಏನು ಒಂದು ಟಾಕಿ ಅಂದ್ರೆ ಯೂಸ್ ಮಾಡ್ತಾರೆ, ಒಂದು ಟಾಕಿಗೆ ಒಂದು ಶಾಂಪೂ ಚೀಟ್ ಹೊಡೆದ್ರೆ ಇದು ಪುಡಿ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಸಿಂಪರಣೆ ಮಾಡೋದ್ರಿಂದ ನೀವು ಸಮಗ್ರವಾಗಿ ಹತೋಟಿ ಮಾಡಬಹುದು. ಇಲ್ಲಿ ಒಂದು ಇವೇನು ಹೆಚ್ಚಾಗಿ ಈ ತರ ಸಿಲಿಂಡರ್ ನಾಶಕಗಳು ಕೆಲಸ ಮಾಡೋದು, ಸ್ವಲ್ಪ ನಾವೇನು ವಾತಾವರಣದೊಳಗೆ ತಂಪು ಇರತಕ್ಕಂಥ ಪ್ರದೇಶದೊಳಗೆ ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಸುಮಾರು 75-80 ರಿಲೇಟಿವ್ ಹ್ಯುಮಿಡಿಟಿ ಇರತಕ್ಕ ಆರ್ದ್ರತೆ ಇರತಕ್ಕಂಥ ಪ್ರದೇಶದೊಳಗೆ ಇವು ಬಹಳಷ್ಟು ಕೆಲಸ ಮಾಡ್ತಾವ. ಅದೇ ರೀತಿಯಾಗಿ ಇನ್ನೊಂದು ಬಹಳಷ್ಟು ಮುಖ್ಯವಾದ ಒಂದು ಶಿಲೀಂಧ್ರ ನಾಶಕ ಅಂದ್ರೆ ಮೆಟ್ರೈಜಿಯಂ ಅಂತ ಹೇಳಿ, ಈ ಇತ್ತಿತ್ತಲಾಗಿ ಗಣ್ಯ ಹುಳ ಅನ್ನೋ ಬಾಧೆ ಬಹಳಷ್ಟು ರೈತರಿಗೆ ಕಂಡು ಬರ್ತಾ ಇದೆ. ಪ್ರತಿಯೊಂದು ಗಣ್ಯುಳ ಅಥವಾ ಗಣ್ಯುಳ ಅಂತ ಏನ್ ಹೇಳ್ತೀರಿ ಅದಕ್ಕೆ ಆ ಬೆಳೆ ಈ ಬೆಳೆ ಅಂತಲ್ಲ, ಪ್ರತಿಯೊಂದು ಬೆಳೆಗೆ ಬರ್ತಾ ಇದೆ. ಈ ಬೆಳೆಯನ್ನ ಇವನ್ ಕೆಲವೊಬ್ಬರು ರೈತರು ನಮ್ಗೆ ಕೇಳ್ತಾ ಇರ್ತಾರೆ, ಏನ್ ಸರ್ ಎಷ್ಟು ಔಷಧ ಹೊಡೆದ್ರು ಹೋಗೋಲ್ವ್ರೆವು ಆ ಭೂಮಿಯೊಳಗೆ ಹೋಗ್ಕೊಂಡ್ಬಿಟ್ಟವ್ರಿ ಅಂತೇಳಿ. ಇದಕ್ಕೆ ಅತ್ಯುತ್ತಮವಾದ ಒಂದು ಸಿಲಿಂಧರ್ ನಾಶಕ ಜೈವಿಕ ಸಿಲಿಂಧರ್ ನಾಶಕ ಏನಂದ್ರೆ ಮೆಟ್ರೈಜಿಯಂ ಎನ್ಸೋಪ್ಲೆ ಅಂತ ಹೇಳಿ. ಇದನ್ನು ಸಹ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತಂದ್ರೆ, ನೀವು 5 kg ಮೆಟ್ರೈಜಿಯಂ ಅನ್ನ ಸುಮಾರು 100-200 kg ತಿಪ್ಪಿ ಗೊಬ್ಬರದೊಳಗೆ ಮಿಕ್ಸ್ ಮಾಡಿ ಇದನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಗಣ್ಣುಳ ಅಂತಕ್ಕಂಥ ಪೀಡೆಯನ್ನು ಅಥವಾ ಮಹಾಮಾರಿಯನ್ನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬಹುದು. ಅದೇ ರೀತಿಯಾಗಿ ರಸಹೀರುವ ಕೀಟಗಳು ಈಗ ಬಂದಿದಾವ, ರಸಹೀರುವ ಕೀಟಗಳಿಗೆ ವರ್ಟಿಸಿನಿಯಂ ಲೆಕಾನಿ ಅಂತಕ್ಕಂಥ ಒಂದು ಜೈವಿಕ ಶಿಲೀಂಧ್ರ ನಾಶಕ ಬಂದದ. ಇದನ್ನು ಸಹ 1 g ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿದ್ರೆ ರಸಹೀರುವ ಕೀಟಗಳನ್ನು ಅತ್ಯುತ್ತಮವಾಗಿ, ಯಾವುದೇ ರಸಹೀರುವ ಕೀಟಗಳು ಅಂದ್ರೆ ನೀವೇನು ಏನು ಜಿಗಿ ಸೀರು ಅಂತ ಹೇಳ್ತೀವಿ, ಹತ್ತಿಯೊಳಗೆ ಉದಾಹರಣೆ ಹತ್ತಿಯೊಳಗೆ ಮುಟ್ರ ಆಗೈತ್ರಿ, ಮೆಣಸಿನ ಗಿಡದೊಳಗೆ ಮುಟ್ರ ಆಗೈತಿ ಅಂತ ಹೇಳ್ತೀವಲ್ಲ, ಈ ಮುಟ್ರು ಆಗುದು ಎಲ್ಲಿ ಸುತ್ತಾರದ ಒಣಗುದು ಇವೇನದವ ಅಂದ್ರೆ ಜಾಸಿಡ್ಸ್ ಆಗಿರಬಹುದು, ಎಫಿಡ್ಸ್ ಆಗಿರಬಹುದು, ಈ ತರ ರಸಹೀರುವ ಕೀಟಗಳಂದ್ರೆ ಈ ರೀತಿ ಆಗುತ್ತದೆ. ಆ ರಸಹೀರುವ ಕೀಟಗಳಿಗೆ ಅತ್ಯುತ್ತಮವಾದ ಶಿಲೀಂಧ್ರ ವರ್ಟಿಸಿನಿಯಂ ಕಾಣಿ. ಇದೇ ರೀತಿ ಸಾಕಷ್ಟು ಇನ್ನೂ ಜೈವಿಕ ಶಿಲೇಂದ್ರನಾಶಕಗಳು ಅದಾವ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಗೊಂಡು ಅದನ್ನು ಬಳಕೆ ಮಾಡಿದ್ರೆ ನೀವು ನಿಸರ್ಗನ ಕಾಪಾಡಿದಂಗಾಗುತ್ತೆ. ಇವೆಲ್ಲ ಖರ್ಚು ಕಡಿಮೆ, ಕೇವಲ ಎಕರೆಗೆ 200 ರೂಪಾಯಿ ಖರ್ಚಾಗ್ತದೆ ಅಷ್ಟೇ. ಅವುಗಳನ್ನು ಬಳಕೆ ಮಾಡೋದ್ರಿಂದ ನೀವು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬಹುದು ಅಂತೇಳಿ ನಾನು ಇಷ್ಟಪಡ್ತೀನಿ. ಬಹಳ ಸಂತೋಷ ಇಂದೂರ್ ಹರಮಠ ಅವರ. ಈ ರಸಾಯನ ಕೀಟಗಳಾಗ್ಲಿ, ಲದ್ದಿ ಹುಳು ಆಗ್ಲಿ, ಕಾಯಿಕೊರಕ ಆಗ್ಲಿ, ಆಮೇಲೆ ಎಲೆ ತಿನ್ನು ಕೀಟಗಳು, ಇವುಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಈ ಜೈವಿಕ ಶಿಲೀಂಧ್ರ ನಾಶಕಗಳು ತುಂಬಾ ಪರಿಣಾಮಕಾರಿ ಅಂತ ಹೇಳಿದ್ರಿ. ಒಟ್ಟಾರೆಯಾಗಿ ಸಮಗ್ರ ಕೀಟ ನಿರ್ವಹಣೆಯೊಳಗ ರಾಸಾಯನಿಕ ಒಂದು ಔಷಧ ಸಿಂಪಡಣೆ ಜೊತೆಗೆ ಈ ಒಂದು ಸಮಗ್ರ ಕೀಟ ನಿರ್ವಹಣೆ ಘಟಕಗಳನ್ನ ಉಪಯೋಗ ಮಾಡಿಕೊಂಡ್ರೆ, ವಿಶೇಷವಾಗಿ ರೈತ ಮಿತ್ರ ಕೀಟಗಳು ಬಳಕೆ ಮಾಡುವಂತದಾಗ್ಲಿ, ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡೋದಾಗ್ಲಿ, ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ ಖಂಡಿತವಾಗಿ ಕಡಿಮೆ ಖರ್ಚಿನೊಳಗ ಕೀಟ ನಿರ್ವಹಣೆ ಮಾಡಬಹುದು ಮತ್ತೆ ಉತ್ತಮ ಬೆಳೆಯನ್ನು ಬೆಳಿಬಹುದು ರೈತ ಅಂತ ಹೇಳಿ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ. ಇಲ್ಲಿವರೆಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೀಟ ನಿರ್ವಹಣೆ ಕುರಿತು ಕೃಷಿ ಸಹಾಯಕ ನಿರ್ದೇಶಕರಾಗಿರುವ ಇಂದೂಧರ್ ಹಿರೇಮಠ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳಿಯನ್. ಈಗ ಕೇಳಿ ಮನ್ಸೂರಿನ ಶಾಂತವಾಬಿ ಗೌಡರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಸುಕ್ಕರಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ನಾಡ ಸುಣ್ಣ ಈ ನಾಡ ಕ್ಯಾಮಣ್ಣ ಸೂರ್ಯಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸೂರ್ಯಗಿದರಾಗಿ ಬರದಾರ ಈ ಮನೆಯ ಮಗನ ಮದವಿಯ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಹತ್ತು ಕಾಲೊಳ ಎತ್ತಿ ತಂದನ ಭೀಮ ದಡ್ಡಿ ಗಾಂಕನದ ಕರವೀರೆ ಕಲ್ಲೊಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಆರು ಕಾಲೊಳ ಏರಿ ತಂದನ ಭೀಮ ದಾರಿ ಗಾಂಕನದ ಕರವೀರೆ ಕಲ್ಲೊಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಹಿಂದಿ ಅವನ ಕೀಗಿ ಜಂಬಿ ತಳಲನ ಕಟ್ಟಿ ರಂಬ್ಯಾರಯ್ಯರು ಬರ್ರೆ ಹೊರಳಕ್ಕಿ ಪಾಡೋನ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಮಾಡ್ಸಿದ ಅವನ ಕೀಗಿ ಮಾಯಿನ ತಳಲನ ಕಟ್ಟಿ ನಾರ್ಯಾರಯ್ಯರು ಬರ್ರೆ ಹೊರಳಕ್ಕಿ ಪಾಡೋನ ಸುವಿ ಸುವಿ ಸುವಾಲೆ ಮನಿಯಾವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಅಲ ಮಾಳಿಗೆ ಮನಿಯಳನೆಂಬವನ ಉದ್ದಿನಗಲ್ಲೆಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಗೋಡಿಯ ಕಲ್ಲಿಗೆ ನಾರ್ಯರನ ಕರೆಯಾರೆ ಸಾಲ ಮಾಳಿಗೆ ಮನಿಯಾವಳ ಕರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಜೋಳದ ಕಲ್ಲಿಗೆ ನಾರ್ಯಾರನ ಕರಿಯಾರೆ ಸಾಲ ಮಾಳಿಗೆ ಮನಿಯಾವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸಾಲ ಮಾಳಿಗೆ ಮನಿಯೊಳನ ಗಮ್ಮನ್ನ ಗೋಧಿ ಕಲ್ಲಿಟ್ಟ ಕರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಉದ್ದಿನ ಕಲ್ಲಿಗೆ ಭದ್ರಾರನ ಕರಿಯಾರೆ ಸುದ್ದ ಮಾಳಿಗೆ ಮನಿಯಾವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ದಿನಗಳಲ್ಲಿ ಟಕರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಾಲೆ ಓದಿಯ ಕಲ್ಲಿಗೆ ನಾರ್ಯಾರನ ಕರಿಯಾರೆ ಸಾಲ ಮಾಳಿಗೆ ಮನೆಯವಳ ಸುವಿ ಸುವಿ ಸುವಾಲೆ ಸುವಿ ಸುವಾಲೆ ಸಾಲ ಮಾಳಿಗೆ ಮನೆಯಳ ಸ್ವಭಾವನ್ನ ಗೋಧಿ ಕಲ್ಲಿ ಟಕರದಾರೆ ಹೋಗಿ ನಿಂತಾಳೆ ಎಷ್ಟ ಮಂದಿ ಹೋಗಿ ಕರೆದಾರ ಬರವಳ್ಳ ಸಾಲ ಮಾಡಿ ಜಾಕೆ ಉದ್ದನ್ನ ಕರೆರೆ ಸುವಿ ಸುವಿ ಸುವಾಲೆ ಸುವಿ ಸುವಾಲೆ ಸಾಲ ಮಾಳಿಗೆ ಮನೆಯಳ ಸೋಭವಣ್ಣ ಉದ್ದಿನಗಲ್ಲಿಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸೂರ್ಯಾಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸಂಪ್ರದಾಯದ ಪದಗಳನ್ನ ಕೇಳುತ್ತಿರುವಿರಿ. ಬಂಗಾರದಂತ ಬೀಗರೆ ಬಂದ ಎಷ್ಟ ಬರನು ಸಲ್ಲ ನಿಮಗಿಲ್ಲ ಬರನು ಸಲ್ಲ ನಿಮ ಬಾನದ ಬೋಟಿ ಬಗಾ ಬದುಕಿಯ ಗಂಟ ಮಗ ಇದುವರೆಗೆ ಶಾಂತವ್ವ ಬಿ ಗೌಡರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದ್ರಿ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು 4,119 ರೂಪಾಯಿಯಿಂದ 5,100 ರೂಪಾಯಿ, ಅಲಸಂದೆ 6,471 ರೂಪಾಯಿ, ಹೆಸರುಕಾಳು 1,712 ರೂಪಾಯಿಯಿಂದ 7,409 ರೂಪಾಯಿ, ಶೇಂಗಾ 4,769 ರೂಪಾಯಿ, ಜೋಳ 1,727 ರೂಪಾಯಿಯಿಂದ 2,137 ರೂಪಾಯಿ, ಕುಸುಬೆ 2,011 ರೂಪಾಯಿ, ಸೂರ್ಯಕಾಂತಿ 4,409 ರೂಪಾಯಿ, ಗೋಧಿ ಬಿಳಿ 1,739 ರೂಪಾಯಿಯಿಂದ 6,380 ರೂಪಾಯಿ. ಇದು ಗದಗ ಮಾರುಕಟ್ಟೆಯೊಳಗೆ. ಇನ್ನು ಸಿರಸಿ ಮಾರುಕಟ್ಟೆಯೊಳಗೆ ಅಡಿಕೆ ಬೆಟ್ಟೆ 39,109 ರೂಪಾಯಿಯಿಂದ 46,999 ರೂಪಾಯಿ, ಬಿಳಿ ಗೋಟು 26,009 ರೂಪಾಯಿಯಿಂದ 35,841 ರೂಪಾಯಿ, ಚಾಲಿ 34,399 ರೂಪಾಯಿಯಿಂದ 43,907 ರೂಪಾಯಿ, ರಾಶಿ 41,899 ರೂಪಾಯಿಯಿಂದ 52,899 ರೂಪಾಯಿ, ಕರಿಮೆಣಸು 47,239 ರೂಪಾಯಿಯಿಂದ 48,898 ರೂಪಾಯಿ. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯೊಳಗೆ ಕಡಲೆಕಾಳು 4,709 ರೂಪಾಯಿಯಿಂದ 5,110 ರೂಪಾಯಿ, ಒಣಮೆಣಸಿನಕಾಯಿ 39,600 48,900 ರೂಪಾಯಿ, ಒಣಮೆಣಸಿನಕಾಯಿ ಕಡ್ಡಿ 4,400 ರೂಪಾಯಿಯಿಂದ 4,400 ರೂಪಾಯಿ, ಹೆಸರುಕಾಳು 2,709 ರೂಪಾಯಿಯಿಂದ 6,740 ರೂಪಾಯಿ, ಜೋಳ ಬಿಳಿ 2,019 ರೂಪಾಯಿಯಿಂದ 2,370 ರೂಪಾಯಿ, ಈರುಳ್ಳಿ ಪೂನಾಗಡ್ಡಿ 500 ರೂಪಾಯಿಯಿಂದ 2,000 ರೂಪಾಯಿ, ತೆಲಗಿಗಡ್ಡೆ 300 ರೂಪಾಯಿಯಿಂದ 1,450 ರೂಪಾಯಿ, ಆಲೂಗಡ್ಡೆ 1,800 ರೂಪಾಯಿಯಿಂದ 2,200 ರೂಪಾಯಿ, ಸೋಯಾಬೀನ್ 5,005 ರೂಪಾಯಿಯಿಂದ 6,151 ರೂಪಾಯಿ, ತೊಗರಿ 4,500 4,500 ರೂಪಾಯಿ, ಗೋಧಿ 2,709 ರೂಪಾಯಿಯಿಂದ 2,770 ರೂಪಾಯಿ. ಇದು ಇಂದಿನ ಪೇಟೆ ಧಾರಣೆ. ಆತ್ಮೀಯ ರೈತ ಬಾಂಧವರಿಗೆ ಇದೊಂದು ಪ್ರಕಟಣೆ. ಮುಂಗಾರು ಬೆಳೆ ಸ್ಪರ್ಧೆಗೆ ಕೃಷಿ ಪ್ರಶಸ್ತಿ ಆಯ್ಕೆಗೆ ಅರ್ಜಿಗಳ ಆಹ್ವಾನ. ಧಾರವಾಡ ಜಿಲ್ಲೆಯ ಕೃಷಿ ವಲಯದಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಹಾಗೂ ರೈತರಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಸಲು ಕೃಷಿ ಇಲಾಖೆ ಧಾರವಾಡ 2022-23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ನಿಗದಿಪಡಿಸಿದ ವಿವಿಧ ಬೆಳೆಗಳಲ್ಲಿ ಬೆಳೆ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಆಸಕ್ತಿಯುಳ್ಳ ರೈತರು ನಿಗದಿತ ಅರ್ಜಿ ನಮೂನೆಯಲ್ಲಿ ಅವಶ್ಯಕ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯಕ್ಕೆ ಆಗಸ್ಟ್ 31, 2022 ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆ, ಪ್ರವೇಶ ಶುಲ್ಕ ಭರಣ ಮಾಡುವುದು, ಬೆಳೆ ಕಟಾವು ಮಾಡುವ ವಿಧಾನ, ಸ್ಪರ್ಧಾತ್ಮಕ ಇಳುವರಿಯ ಮಾಹಿತಿ ಇತ್ಯಾದಿಗಳ ಬಗ್ಗೆ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಅಥವಾ ಸಂಬಂಧಿಸಿದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರಿಗೆ 25 ರೂಪಾಯಿ ಮತ್ತು ಸಾಮಾನ್ಯ ರೈತರಿಗೆ 100 ರೂಪಾಯಿ ಶುಲ್ಕ ಇರುತ್ತದೆ. ರಾಜ್ಯ ಮಟ್ಟದ ಬೆಳೆ ಸ್ಪರ್ಧೆಗೆ ಮುಂಗಾರು ಹಂಗಾಮಿಗೆ ಭತ್ತ ನೀರಾವರಿ, ಭತ್ತ ಮಳೆಯಾಶ್ರಿತ, ರಾಗಿ ಮಳೆಯಾಶ್ರಿತ, ಶೇಂಗಾ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ, ಸೋಯಾ ಅವರೆ ಮಳೆಯಾಶ್ರಿತ, ಗೋವಿನಜೋಳ ಮಳೆಯಾಶ್ರಿತ, ನವಣೆ ಮಳೆಯಾಶ್ರಿತ, ಸಜ್ಜೆ ಮಳೆಯಾಶ್ರಿತ,